ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಪನ ಹಕ್ಕು. ಸಮಯ 6:51 ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಶರಣಪ್ಪ ಸಿದ್ದಪ್ಪ ಗುಮಗೇರಿ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ, ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳಿ ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ಶರಣಪ್ಪ ಸಿದ್ದಪ್ಪ ಗುಮಗೇರಿ ಅವರಿಂದ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಶರಣಪ್ಪ ಸಿದ್ದಪ್ಪ ಗುಮಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಹಳ ಮುಖ್ಯವಾಗಿ ಕುರಿಗಾಹಿಗಳು, ಕುರಿ ಸಾಕಾಣಿಕೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ, ಜೊತೆಗೆ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆ ಬಗ್ಗೆ ತಮ್ಮ ಅನುಭವಗಳನ್ನು ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಶರಣಪ್ಪರೇ. ನಮಸ್ಕಾರ ಸರ್. ಶರಣಪ್ಪರೇ, ಮೂಲತಃ ನೀವು ಕುರಿಗಾಹಿಗಳ ಅಥವಾ ಮಧ್ಯದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹೇಗೆ? ಮಧ್ಯದಲ್ಲಿ ಮಾಡಿದ್ರು ಸರ್. ಹ್ಞೂ. ಚುಣಕ್ಲಿದ ನಮ್ಮ ಅಪ್ಪ ಅವರು ಇದ್ದರು ಅಂದರೆ, ಅವ್ರು ಮಾರಿದ್ರೆ ಒಳ್ಳೆ, ಮತ್ತೆ ಈಗ ನಾವು 5 ವರ್ಷ ಆದ್ರೆ ನಾವು ಮಾಡ್ಕತ್ತೀವಿ. ಓಹೋ, ನಿಮ್ಮ ತಂದೆಯವರು ಇದ್ದು ಮೊದಲು ಎಷ್ಟು ಕುರಿಗಳು ಇದ್ದವು ಅಂತ ಗೊತ್ತಾ ನಿಮಗೆ? ಅದು ಗೊತ್ತಿಲ್ಲ ರೀ ನಮ್ಗೆ. ಹ್ಞೂ. ಅವ್ರಿಗೆ ಎಷ್ಟು ಇದ್ವೋ ಗೊತ್ತಿಲ್ಲರಿ, ಈಗ ನಮ್ಗೆ ಒಳ್ಳೆ ನಾವು ಮಾಡಿವ್ರಿ. ಹ್ಞೂ. ನಾವು ಒಂದು 50 ಕುರಿ ಮಾಡಿವ್ರಿ. ಈಗ 5 ವರ್ಷದಿಂದ ನೀವು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಇದ್ರ ಜೊತೆಗೆ ಕೃಷಿನೂ ಮಾಡ್ತಿದ್ದೀರಾ? ನೋಡ್ರಿ, ಕೃಷಿನೂ ಮಾಡ್ತಾರೆ. ಏನೇನು ಬೆಳೀತಾ ಇದ್ದಾರೆ? ಶೇಂಗಾ ರೀ, ಮೆಕ್ಕೆಜೋಳ, ನೆಲ್ಲು, ಆಮೇಲೆ ಚಜ್ಜಿ, ಇಂಥದ್ದೆಲ್ಲ ಮಾಡ್ತಾರೆ ಸರ್. ಹ್ಞೂ. ಹ್ಞೂ. ಕುರಿ ಸಾಕಾಣಿಕೆ ಮಾಡಬೇಕಂತ ಯಾಕೆ ನಿರ್ಧಾರ ಮಾಡಿದ್ರಿ? ಅದರಲ್ಲಿ ಒಂದು ತುಲ ಲಾಭ ಐತ್ರಿ. ಹ್ಞೂ. ಹಂಗಾಗಿ ಅದನ್ನು ಮಾಡ್ಕೊಂತ ಹೊಂಟ್ರಿ. ಈಗ ಹೊಲ್ದಾಗ ಮಾಡ್ಕೊಂತ ಹೋರ ಜಾಸ್ತಿ, ಈಗ ನಮ್ಮಪ್ಪರು, ನಮ್ಮವರು, ನಮ್ಮ ತಮ್ಮವ್ರು ಮಾಡ್ತಾರೆ. ಹ್ಞೂ. ಹಂಗಾಗಿ ನಾವು ಒಬ್ಬರ ಮಧ್ಯೆ ಈಗ ಕಾಲು ಇರ್ತೀವಿ ಅನ್ನೋದಕ್ಕೆ ನಾವು ಇದು ಮಾಡೋರಿ. ಲಾಭ ಅಂದರೆ ಯಾವ ರೀತಿ ಲಾಭ ಇದ್ರ ಜಾಸ್ತಿ ಇದನ್ರಿ? ಈಗೇನು ಅಂತ ತಂದು ಹಾಕ್ಯನೋದು ಏನಿದಿಲ್ಲರಿ, ಹೊಲ್ದಾಗ ಒಟ್ಟು ಬೆಳೆದೈತ್ರಿ. ಒಟ್ಟು ಆಮೇಲೆ ಊರಾಗ ಅಲ್ಲಿ ಅಲ್ಲಲ್ಲಿ ಅಡ್ಡೆಡೆ ನೀರು ಕುಡಿತೇವೆ, ಅಲ್ಲಲ್ಲಿ ಹೊಲ್ದಾಗ ಮೇವು ಮುಯ್ತೇವೆ. ಹಂಗಾಗಿ ಅದ್ರಾಗ ಏನು ಖರ್ಚು ಕಮ್ಮಿ ರೀ, ಹಂಗಾಗಿ ಅದು ಲಾಭ ಆಗುತ್ತೆ.

ನೀವು ತಗೊಳ್ತೀರಾ? ಇಲ್ರಿ, ನಾವು ಮಾಡಿಲ್ರಿ. ನಮ್ದಾಗ ಬಿಡ್ತು ಅಂತ ಬರ್ತಾರ್ರಿ, ನಾವು ಬಿಡ್ಗೋನಲ್ರಿ. ಬಿಡ್ಗೊಂದ್ಯಪ್ಪ ಅಂದ್ರೆ ಈಗ ನಮಗೂ ಸಾಯ್ತೀವ್ರಿ, ಅದ್ರ ಜೊತೆಗೆ ಅವ್ರದ್ದೊಂದು ಸತ್ಯನ್ಯಪ್ಪ ಅಂದ್ರೆ ಅವ್ರು ಏನಂತಾರೆ, ಏ ಅವ್ರು ನಿಮ್ಗೆ ಯಾಕೆ ಸತ್ತಿಲ್ಲ, ನಂದು ಯಾಕೆ ಸತ್ಯ ಅಂತ ಅವ್ರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಹಾಂ, ಪ್ರಶ್ನೆ ಇದು ಮಾಡ್ತಾರೆ. ಹಂಗಾಗಿ ಅದನ್ನ ನಾವು ನಮ್ತಾಕ ಬೇಡ ಅಂತ ನಾ ಬಿಡ್ಸೋಣಲ್ರಿ, ತಗೊಳ್ಳೋದಿಲ್ಲ. ಈಗ ಸಾಮಾನ್ಯವಾಗಿ ರೈತರು ತಮ್ಮ ಹೊಲಗಳಲ್ಲಿ ಕುರಿಗಳನ್ನು ತರಬಾಕೊಳ್ಳೋದು, ಅದರ ಕುರಿ ಗಂಜಲಾಗಿರ್ಬೋದು, ಅದರ ಕುರಿ ಹಿಕ್ಕೆಗಳಾಗಿರ್ಬೋದು, ಹೊಲಕ್ಕೆ ಉಪಯೋಗವಾಗ್ತದೆ ಅಂತಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನೀವೇನಾದರೂ ಹೋಗ್ತೀರಾ? ನಾವು ಕರ್ಕೊಂಡು ಹೋಗ್ತಾರೆ ರೀ. ಒಬ್ಬೊಬ್ರು ಹೊಲ ಮೇಯಿಸ್ತೀವ್ರಿ ನಾವು. ಹೊಲ ಮೇಯಿಸಿದ್ರೆ ಅವ್ರಿಗೆ ಇಷ್ಟೇನ ಅಟ್ಟಿ ಹಾಕ್ತಂತ ಅಟ್ಟಿ ಹಾಕ್ತೀವ್ರಿ ಅವ್ರಿಗೆ ಹೊಲದಕ್ಕೆ. ಆಮೇಲೆ ಇಲ್ಲ ನಿನ್ನ ಒಂದು 4-5 ಹೆಚ್ಚಿಗೆ ಹಾಕ್ರಪ್ಪ, ನಾವು ದುಡ್ಡು ಕೊಡ್ತೀವು ಅಂತ. ನಮಗೆ ದುಡ್ಡು ಬೇಡ, ನಿನ್ನ ಒಂದು ಹೊಲ ಬೇಕಾದ್ರೆ ನಮಗೆ ಮೇಯಿಸಿ ಅಂತ ನಾವು ಹಂಗೆ ಹಾಕ್ತೀವಿ ಅಂತ ಹಾಕಿ ಬಿಡ್ತೀವ್ರಿ. ದುಡ್ಡು ಪಡೆ ಏನೇ ಸಣ್ಣಕ್ಕೆ ಅಲ್ಲಿ ಅವು ಮೇಯ್ತವ್ರಿ, ಅವ ಈಕೆ ಹಾಕಿ ಬಿಡ್ತಾವ್ರಿ. ಅದು ರೈತನಿಗೆ ಉಪಯೋಗ ಆಗ್ತದೆ. ನೀವು ಅದಕ್ಕೇನು ದುಡ್ಡು ತಗೊಳ್ಳಲ್ಲ, ಚಾರ್ಜ್ ಮಾಡಲ್ಲ? ಇಲ್ಲ ರೀ, ಚಾರ್ಜ್ ಒಟ್ಟ ಮಾಡಲ್ರಿ. ಅದ ಕುರಿ ಮೇಯೋದಕ್ಕೆ ಈಕೆ ಹಾಕಕ್ಕೆ ಸರಿ ಆಗ್ತದೆ. ಅಂದ್ರೆ ಈಗ ಯಾರೋ ಶೇಂಗಾಗೆ ಹಿಂಗೆ ತೆಗ್ದಿರ್ತಾರೆ, ಹ್ಞೂ ಅಲ್ಲಿ ನಿಮಗೂ ಉಪಯೋಗ ಆಗ್ತದೆ. ಹಾಂ ಹಾಂ. ಆಮೇಲೆ ಬಳ್ಳಿ ಕೊಡ್ತೀವಿ ಅಂದ್ರೆ ಅವ್ರಿಗೆ ಎಟ್ಟಿ ಹಾಕಿ ಕೊಡ್ತೀವ್ರಿ. ಬಳ್ಳಿ ನಾವು ಇಲ್ಲಪ್ಪ ಬಳ್ಳಿ ಕೊಡ್ತೀವಿ ನಮ್ಗೆ ಎಟ್ಟಿ ಹಾಕಿ ಕೊಡ್ರಿ ಅನ್ನಪ್ಪ, ಹಾಕಿ ಕೊಡ್ತೀವ್ರಿ. ನಾವು ಬಳ್ಳಿ ನಾವು ನಮ್ಮ ಮೇಯಿಸ್ಕೊಂತೀವಿ. ಒಟ್ಟು ನಿಮ್ಮ ಕುರಿಗಳಿಗೆ ಮೇವಾದ್ರೆ ಸಾಕು? ಸಾಕ್ರಿ. ಲಾಭದಾಯಕ ಅಂದ್ರೆ ಹ್ಞೂ ಅಂದ್ರೆ ಒಂದು ಕುರಿ ಮಾರಾಟ ಮಾಡಿದ್ರೆ ಎಷ್ಟು ಬೆಲೆ ಬಾಳುತ್ತೆ? ಆ ಬೆಲೆ ಏರುಪೇರು ಆಗ್ತಿರ್ತದೆ ಹೇಗೆ? ಹ್ಞೂ ರೀ, ಏರುಪೇರು ಆಗ್ತಿರ್ತದ್ರಿ. ಒಂದು ವಾರ ಸಂತಿಗೆ ಭಾಳ ಕುರಿ ಬಂದವು ಅಂದ್ರೆ 10,000 ಮಾರೋದು 8,000 ಮಾರುತ್ತೆ. ಇಲ್ಲ ಭಾಳ ಕುರಿ ಬರಲಿಲ್ಲ ಅಂದ್ರೆ 10,000 ಮಾರೋದು 12,000 ಮಾರುತ್ತೆ. ಆಗ ಹೆಚ್ಚು ಕಡಿಮೆ ಆಗ್ತಿರ್ತಾರೆ. ವಾರ ವಾರ ಮಾರಾಟ ಮಾಡ್ತಿರ್ತೀರಾ? ಏ ವಾರ ವಾರ ಹೋಗಲ್ರಿ, ವಾರ ವಾರ ಹೋಗಲ್ಲ. ಏನೋ ಮರಿ ವ್ಯಾಪಾರಕ್ಕೆ ಬಂದ್ಯಪ್ಪ ಅಂದ್ರೆ ವ್ಯಾಪಾರ ಮಾಡಕ್ಕೆ ಮರಿ ಹಾಕ್ತೀವಿ ಹೋಗ್ತೀರಿ. 4-5 ಬಂದ್ಯಪ್ಪ ಅಂದ್ರೆ ಹಾಕ್ಯಂದು ಹೋಗ್ತೀರಿ. ಮನೆ ಖರ್ಚಿ ಬೇಕಂದ್ರೆ ಮರಿಗಳನ್ನು ಮಾರ್ತೀರಿ ನೀವು? ಮರಿಗಳನ್ನು ಮಾರ್ತೀರಿ. ಕುರಿ ಒಟ್ಟ ಜಾಸ್ತಿ ಮಾರಲ್ರಿ, ಮರಿನ ಜಾಸ್ತಿ ಮಾರದ. ಹೆಣ್ಣು ಮರಿ ಇತ್ತಂದ್ರೆ ಹೆಣ್ಣು ಮರಿನೂ ಮಾರ್ತಾರೆ, ಟ್ಯಾಗರ್ ಮರಿ ಇತ್ತಂದ್ರೆ ಟ್ಯಾಗರ್ ಮರಿನ ಮಾರ್ತಾರೆ. ಈ ಮರಿಗಳನ್ನು ತಗೊಳ್ಳೋರು ಯಾರು? ಅಲ್ಲಿ ಜೋಪಾನ ಮಾಡೋರು ತಗೊಂತಾರ್ರಿ ರೈತರು. ಆಮೇಲೆ ಕಡಗರು ಒಯ್ತಾರ್ರಿ, ಅವ್ರು ಬೇರೆ ಕಡೆ ಏನೋ ಕಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲರಿ, ಅವರು ತಗೊಂತಾರ್ರಿ. ರೈತರು ಜಾಸ್ತಿ ತಗೋಣ ಜಾಸ್ತಿ ರೀ. ಅವ್ರು ಸಾಕೋದಕ್ಕೆ ತೊಗೊಳ್ತಾರೆ? ಸಾಕ ರೈತರು. ಹ್ಞೂ ರೀ, ಒಬ್ಬೊಬ್ಬರು 40 ಕುರಿ, 40 ಟ್ಯಾಗರ್ ಮರಿ, 50 ಟ್ಯಾಗರ್ ಮರಿ, 100 ಟ್ಯಾಗರ್ ಮರಿ ಹಿಂಗೆ ಸಾಕಕ್ಕೆ ತಗೊಂತಾರೆ. ತಗೊಂಡು ಅವ್ರು ಸಾಕಿ ಆಮೇಲೆ ಮಾರ್ತಾರ್ರಿ ಅವ್ರು. ನಾವು ಇಲ್ಲಿ ನಾವು ಇಟ್ಕೊಂಡ್ಯಪ್ಪ ಅಂದ್ರೆ ನಮ್ಮ ಕುರಿ ಕೆಟ್ಟ ಹೋಗ್ತಾರೆ, ಯಾಕಂದ್ರೆ ಹಾಲು ಏಕ ಕುಡಿತೇವಲ್ಲ, ಗುದ್ದಿ ಗುದ್ದಿ ಇದಾಕವ್ ಅನ್ನೋದಕ್ಕೆ ಮರಿನ ನಾವು ಮಾರಿಬಿಡ್ತೇವೆ. ಮಾರಿಬಿಡ್ತೇವೆ. ಈಗ ಕುರಿ ಸಾಕಾಣಿಕೆ ಮಾಡೋದು ಒಂದು ಉದ್ಯಮವಾಗಿದೆ. ಅವರು ಕುರಿ ಮರಿಗಳನ್ನು ತಗೊಳ್ಳೋಕ್ಕೆಲ್ಲ ಬೇರೆ ಬೇರೆ ಕಡೆ ಹುಡುಕಾಡ್ತಿರ್ತಾರೆ. ಈಗ ನಿಮ್ಮ ಹತ್ರ ಬರ್ತಾರಂತ ಇಟ್ಕೊಳ್ಳಿ, ಆ ಮರಿಗಳ ಗುಣಮಟ್ಟ ಹೇಗಿರಬೇಕು? ಈಗ ನಾನೇ ಒಂದು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಹತ್ರ ಕುರಿ ಮರಿ ತೊಗೊಳಕ್ಕೆ ಬರ್ತೀನಿ. ಮರಿಗಳ ಗುಣಮಟ್ಟ ಹೇಗಿರಬೇಕು, ಹೇಗಿದ್ರೆ ಅವ್ರಿಗೆ ಉಪಯೋಗವಾಗ್ತದೆ? ಮರಿ ಮಿಂಚಿರ್ಬೇಕು ರೀ, ಹಾಲು ಕುಡಿದೆ ಏಕಾಗ ಹಾಲು ಕುಡಿದಿರ್ಬೇಕು, ಮಿಂಚಿರ್ಬೇಕು ಮರಿ. ಮಿಂಚಿದ್ನ್ಯಪ್ಪ ಅಂದ್ರೆ ಚಲೋ ಇದಾಗುತ್ತೆ. ಆಮೇಲೆ ಕಣ್ಣಾಗ ಪಿಚ್ಚು ಬರ್ತ್ರಿ, ಆಮೇಲೆ ಉಚ್ಚಿ ಅಂತ ಇರ್ತೈತ್ರಿ, ಅದು ಬರಬಾರ್ದು, ಅವು ಅಟ್ಟ ಬರಬಾರ್ದ್ರಿ. ಅವು ಬಂತನ್ಯಪ್ಪ ಅಂದ್ರೆ ಆಮೇಲೆ ಮಕ್ಕ ಅಷ್ಟು ಕಪ್ಪಾಗಿ ಆಗ ಇದು ಮಾಡಿದೆ ಮಾಡ್ತಾರೆ, ಮೈ ಕರಗ ಮಾಡಿರ್ತಾರೆ, ಅಂಥವೆಲ್ಲ ತಗೋಬಾರ್ದು. ಅಂಥವೆಲ್ಲ ತಗೊಂಡ್ಯಪ್ಪ ನಮ್ಗೆ ಲಾಸ್ ರೀ. ಅದು ಅವೇನಪ್ಪ ಮಿಂಚಿರ್ಬೇಕು ಮರಿ, ಚಲೋ ಇರ್ಬೇಕು ರೀ ಮರಿ. ಚಲೋ ಇದ್ನಪ್ಪ ಅಂದ್ರೆ ನಮಗೆ ಸಾಕಕ್ಕೆ ಅಡ್ಡಿಲ್ಲ. ಅಲ್ಲ, ಎಷ್ಟು ಈಲ್ನಿ ತೊಗೊಂಡ್ರೆ ಒಳ್ಳೇದಂತ? ಎಷ್ಟು ಈಗ ಒಂದು ತಾಯಿ ಪದೇ ಪದೇ ಮರಿಗಳನ್ನು ಹಾಕ್ತಿರ್ತಾರೆ, ಒಂದು 3-4 ಮರಿ ಹಾಕಿರ್ತದೆ ಅಂತ ಇಟ್ಕೊಂಡು, ಆರಂಭದಲ್ಲಿ ಇರೋ ಮರಿಗಳು ಸತುವು ಇರ್ತವೆ ಅಂತ, ಕಟ್ಟಿರ್ತವೆ ಅಂತ, ನಂತರ ಬರುವಂಥ ಮರಿಗಳು ಸ್ವಲ್ಪ ಅದರ ಶಕ್ತಿ ಅದು ಇದು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ಇದು ಹೌದಾ? ಅಲ್ಲ ಇಲ್ಲರಿ, ನಾವು ಹೆಂಗೆ ಜೋಪಾನ ಮಾಡ್ತೇವೆ, ಕುರಿ ಹೆಂಗೆ ಜೋಪಾನ ಮಾಡ್ತೇವೆ. ನಾವು 5 ಇರ್ಬೋದು, 6 ಇರ್ಬೋದು, ಏನಪ್ಪ ಅಂದ್ರೆ ಒಟ್ಟು ನಾವು ಕುರಿ ಹೆಂಗೆ ಜೋಪಾನ ಮಾಡ್ತೇವೆ, ಜೋಪಾನ ಮಾಡ್ತೇವೆ ಹಂಗೆ ಮರಿ ಸತ್ವ ಇರ್ತೈತ್ರಿ. ಒಂದ ಮರಿ ಹೇಳ್ತಕ್ರಿ, ನಾವು ಜೋಪಾನ ಮಾಡೋದು ಕಮ್ಮಿ ಮಾಡಿದ್ರೆ ಆ ಒಂದ ಮರಿಗೆ ಸತ್ವ ಇರಲ್ರಿ. ಅದು ನಾವು ಹೆಂಗೆ ತಾಯಿ ಜೋಪಾನ ಮಾಡ್ತೇವೆ ಹಂಗೆ ಜೋಪಾನ ಮಾಡಿದ್ನಪ್ಪ ಅಂದ್ರೆ ಅದು ಮರಿ ಎಷ್ಟು ಮರಿಗಳನ್ನ ಹಾಕಿದ್ರು ಆ ಮರಿ ಗಟ್ಟಿಯಾಗಿರುತ್ತೆ. ತಾಯಿ ಕುರಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಂ, ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ರೀ ಇದೊಂದು ಕಾಲ್ಗಡ್ಡೆ ಒಂದು ಬರ್ತಾರೆ, ಈ ಕಾಲ್ಗಡ್ಡೆ ಅದು ಏನು ಮಾಡಿದ್ರು ಕಂಟ್ರೋಲ್ ಆಗಲ್ತಾರೆ. ಅದು ಎರಡು ಟೂ ಓಪನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏಕ ಕುಂಟಿಗೆ ಅಂತ 3 ಕಾಲಿಲ್ಲ ಅಡ್ಡಾಡತ್ತಾರೆ. ಅದು ಅದು ಒಂದು ಅದು ಒಟ್ಟ ಏನು ಮಾಡಿದ್ರು ಕಂಟ್ರೋಲ್ ಆಗಲ್ತಾರೆ. ಅದು ಈಗ ಅದು ಹರಡುತ್ತಾ ಮತ್ತೆ ಬೇರೆ ಅದ್ರದ್ದು ಒಂದಕ್ಕೆ ಮಾತ್ರ ಒಂದಕ್ಕೆ ಬಂತಂದ್ಯಪ್ಪ ಅಂದ್ರೆ ಯಾವಾರ ಈಗ ಯಾಕಂದ್ಯಪ್ಪ ಅಂದ್ರೆ ನೀರಾಗ ಅಡ್ಡಿರ್ತಿರ್ತಾರ್ರಿ, ಮಳೆ ಒಂದು ಸ್ವಲ್ಪ ಏನೇನು ಐತಿ ಅಂತಂದ್ಯಪ್ಪ ಅಂದ್ರೆ ಹಂಗಾಗಿ ಅಂತ ಒಂದೊಂದಕ್ಕೆ ಬರ್ತಾವ್ರಿ ಒಂದೊಂದಕ್ಕೆಲ್ಲ. ಮತ್ತೆ ಅದಕ್ಕೆ ಹೆಂಗೆ ಡಾಕ್ಟರ್ ಕಡೆ ಎಲ್ಲ ಏನಂತಾರೆ ಡಾಕ್ಟರ್? ಅದಕ್ಕೆ ಡಾಕ್ಟ್ರ್ ಟೂಬ್ ಕೊಡ್ತಾರ್ರಿ ಅವ್ರು. ನಾವು ಹಿಂಗೆ ಅಂತಂದು ಹೇಳಿದ್ನಪ್ಪ ಅವ್ರು ಕೊಡ್ತಾರೆ, ಮಾಡಿದ್ರೆ ಕಂಟ್ರೋಲ್ ಆಗಲ್ತಾರೆ. ಅದು ಅದ 2 ದಿನ ಚೂಜಿ ಮಾಡಿದಾಗ 2 ದಿನ ಕಂಟ್ರೋಲ್ ಆಗುತ್ತೆ, ಮತ್ತೆ ಒಳ್ಳೆ ಹಂಗೆ ಆಗತ್ತೆ. ಅದು ಅದು ಒಟ್ಟು ಕಂಟ್ರೋಲ್ ಆಗ್ತಾ ಇಲ್ಲ, ಕಂಟ್ರೋಲ್ ಆಗಲ್ರಿ ಒಟ್ಟು. ಆಗ ಕ್ಯೂ ಒಟ್ಟು ಸೋರ್ಬೇಕ್ರಿ, ಅದು ಒಟ್ಟು ಕೊಳಗೆ ಬಿಸತನ ಅಷ್ಟೇ ರೀ. ಅದು ಒಟ್ಟು ಕಂಟ್ರೋಲ್ ಆಗಲ್ರಿ.

ರೈತ ಬಂಧುವರು ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದರೆ, ಇದೀಗ ಕೇಳೋಣ ಕೆಲವು ಪ್ರಕಟಣೆಗಳನ್ನು. ಎ